ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಶುದ್ದ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ದ, ಸಚಿವ ಕೆಎಸ್ ಈಶ್ವರಪ್ಪ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅಗತ್ಯ ಕ್ರಮ, ಸಚಿವ ಆರ್ ಅಶೋಕ. ಮನ್ರೇಗಾ ಯೋಜನೆಯಲ್ಲಿ ಅಂಗನವಾಡಿ, ಆಟದ ಮೈದಾನ, ನೀರಿನ ಮರುಪೂರಣ ಕೆಲಸಗಳಿಗೂ ಅವಕಾಶ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದಲ್ಲಿ ಕೃಷಿ ತೋಟಗಾರಿಕಾ ಉತ್ಪನ್ನಗಳ ರಫ್ತಿಗೆ ಕರ್ನಾಟಕದ ಕೊಡುಗೆ ಅಪಾರ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज के जैविक खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಕಿರು ಅರಣ್ಯ ಉತ್ಪನ್ನ ಮತ್ತು ಔಷಧೀಯ ಸಸ್ಯಗಳ ಮಹತ್ವ ಹಾಗೂ ಉಪಯೋಗ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರಾಗಿರುವ ಡಾ ಗಿರೀಶ್ ಬಿ ಶಹಾಪುರ್ ಮಠ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ಕೃಷಿ ಅರಣ್ಯ ಪದ್ಧತಿಯೊಳಗೆ ಈ ಅರಣ್ಯ ಉತ್ಪನ್ನಗಳು ಅಂದರೆ ಕಿರು ಅರಣ್ಯ ಉತ್ಪನ್ನಗಳು ಅಂತೀವಿ, ಅವು ಯಾವ್ಯಾವು ಮತ್ತು ಹೇಗೆ ಪಡ್ಕೋಬೇಕು ಅನ್ನುವಂಥದ್ದು, ಅಂದರೆ ಸುಸ್ಥಿರತೆ ಇರಬೇಕು ಯಾವುದೇ ಒಂದು ನಾವು ಕಟಾವು ಮಾಡುವಾಗ, ಮುಂದೆ ಕೂಡ ಅದು ನಮ್ಗೆ ಉಪಯೋಗಕ್ಕೆ ಬರಬೇಕು, ಅದು ಹಾಳಾಗದಂಗೆ ಕಟಾವು ಮಾಡಬೇಕು ಅನ್ನುವಂಥದ್ದು. ಅದು ಅಲ್ಲದೆ ಔಷಧಿ ಸಸ್ಯಗಳನ್ನು ಕೂಡ ಈ ಕೃಷಿ ಅರಣ್ಯ ಪದ್ಧತಿಯೊಳಗೆ ಆಯ್ಕೆ ಮಾಡ್ಕೋಬಹುದು. ಅದರ ಮಹತ್ವ ಎಷ್ಟಿದೆ, ಅದರ ಉಪಯೋಗ ಹೇಗಿದೆ, ಈ ನಿಟ್ಟಿನೊಳಗೆ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಗಿರೀಶ್ ಬಿ ಶಹಾಪುರ್ ಮಠ್ ಅವರು. ನಮ್ಮ ಅರಣ್ಯ ಮಹಾವಿದ್ಯಾಲಯದಲ್ಲಿ ಶಿರ್ಸಿಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಗಿರೀಶ್ ಅವರು. ನಮಸ್ಕಾರ ಸರ್. ಈ ಕೃಷಿ ಅರಣ್ಯ ಪದ್ಧತಿ ಅಂತ ಹೇಳ್ತೀವಲ್ಲ, ಆ ಪದ್ಧತಿ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ಪರಿಚಯ ಮಾಡಿ. ಕೃಷಿ ಅರಣ್ಯ ಪದ್ಧತಿಗಳಂತಂದ್ರೆ ಸುಮಾರಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ, ಆದರೆ ಇದನ್ನ ರೈತರು ತಾವೇ ಅಳವಡಿಸಿಕೊಂಡ್ರು. ಈಗ ರೈತರು ಕೃಷಿಯನ್ನ ಪ್ರಾರಂಭವಾಗಿದಾಗ ಕೂಡ ಯಾವುದಾದ್ರು ಒಂದು ರೀತಿಯ ಕೃಷಿ ಅರಣ್ಯ ಪದ್ಧತಿಗಳನ್ನು ಅಳವಡಿಸಿಕೊಂಡೇ ಬಂದಿರ್ತಾರೆ. ಅವರು ತಮ್ಮ ಬೆಳೆದಂತ ಗಿಡ ಮರಗಳ ಜೊತೆಗೆ ವಿವಿಧ ರೀತಿಯ ಬೆಳೆಗಳನ್ನು ಬೆಳಕೋತನ ಬಂದಿರ್ತಾರೆ. ಅದು ಬದುವಿನ ಮೇಲೆ ಗಿಡ ಮರಗಳನ್ನ ಬೆಳೆಸುವುದಾಗಿರಬಹುದು, ಪ್ರಾಣಿಗಳ ಸಾಗಾಣಿಕೆ ಇರಬಹುದು, ಇಲ್ಲದವೇ ಹುಲ್ಲುಗಾವಲಿನಲ್ಲಿ ಬೆಳೆಯಲ್ಪಟ್ಟ ಗಿಡಮರಗಳಾಗಿರಬಹುದು. ಈ ರೀತಿಯಾಗಿ ಅನೇಕ ಕೃಷಿ ಅರಣ್ಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ರೈತರು ತಮ್ಮ ಭೂಮಿಯಿಂದ ಹೆಚ್ಚಿನವಾದ ಫಸಲನ್ನು ತೆಗೆಯಲು ಪ್ರಯತ್ನ ಪಡುತ್ತಿರುತ್ತಾರೆ. ಈ ಕೃಷಿ ಅರಣ್ಯ ಪದ್ಧತಿ ಹಳೆಯದಾದರೂ ಕೂಡ ಅದರ ಮಹತ್ವ ಮಾತ್ರ ಹೊಸದಾಗಿ ಕಂಡು ಬರ್ತಾ ಇದೆ. ಏಕೆಂದರೆ ಇವುಗಳ ಮಹತ್ವ ಗೊತ್ತಾದಂತೆ ಹೊಸ ಹೊಸ ಬಹುಪಯೋಗಿ ಗಿಡಮರಗಳ ಜೊತೆಗೆ ತಮ್ಮ ಔಷಧೀಯ ಸಸ್ಯಗಳು, ವಾಣಿಜ್ಯ ಔಷಧೀಯ ಸಸ್ಯಗಳು ಮತ್ತು ಮುಖ್ಯವಾಗಿ ಆದಾಯ ತರುವಂತಹ ಬೆಳೆಗಳನ್ನ ಅಳವಡಿಸಿಕೊಂಡು ಅವರು ಬೆಳೆಯುತ್ತಿರುತ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ವಾತಾವರಣ ನೈಸರ್ಗಿಕವಾಗಿದ್ದು ಅಂತರ ಬೆಳೆ ಮತ್ತು ಮಿಶ್ರ ಬೆಳೆಗಳನ್ನ ಅರಣ್ಯ ಪದ್ಧತಿಗಳಲ್ಲಿ ಬೆಳೆಸಿಕೊಂಡು ಬಂದು ಸೊ ಈ ಬೆಳೆಗಳನ್ನ ಬೆಳೆಯಲು ಅನುಕೂಲಕರವಾಗಿರ್ತವೆ. ಯಾಕಂದ್ರೆ ಈ ಗಿಡ ಮರಗಳು ಬಹುವಾರ್ಷಿಕ ಬೆಳೆಗಳಾಗಿರುವುದರಿಂದ ಹೆಚ್ಚಿನ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಿಕೊಂಡು ಬರುತ್ತದೆ. ಸೊ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆಸುವುದರಿಂದ ರೈತನ ತನ್ನ ಆದಾಯವನ್ನು ಇದ್ದ ಭೂಮಿಯಲ್ಲೇ ಹೆಚ್ಚಿಸಬಹುದಾಗಿ ಅಂತಾಗಿ ನಾನು ಹೇಳಬಯಸುತ್ತೇನೆ. ಹಾಗಾಗಿ ಇಲ್ಲಿ ಕಿರು ಅರಣ್ಯ ಉತ್ಪನ್ನ ಅಂತೀವಿ, ಯಾವುದಕ್ಕನ್ನು ಮುಖ್ಯವಾಗಿ ಕಿರು ಅರಣ್ಯ ಉತ್ಪನ್ನ ಅಂತಂದ್ರೆ ಗಿಡ ಮರಗಳ ಕೊಡುವಂತ ಏನು ಟೊಂಗೆ ಆಮೇಲೆ ಟ್ರಂಕು ಆಮೇಲೆ ಟಿಂಬರ್ ಅಂತ ಹೇಳ್ತೀವಲ್ಲ ಅವನ್ನು ಬಿಟ್ಟು ಎಲೆ ಕಿರು ಅರಣ್ಯ ಉತ್ಪನ್ನಗಳ ಹಣ್ಣು ಹಂಪಲ ತೊಗಟೆನೂ ಆಗಿರಬಹುದು ಬೇರಾಗಿರಬಹುದು ಮುಂತಾದ ಬೆಳೆಗಳಿದಾವೆ. ಅವುಗಳಲ್ಲಿ ಮುಖ್ಯವಾಗಿ ನೀವು ಬಿಲ್ಲು ಪತ್ರೆ ಅಂತ ತಗೊಳ್ಬಹುದು, ಆಮೇಲೆ ಸೀಗೆಕಾಯಿ ತಗೋಬಹುದು, ಗೇರ್ ಬೀಜ ತಗೋಬಹುದು, ಎಣ್ಣೆ ಬೀಜಗಳನ್ನ ತಗೋಬಹುದು, ಇವನ್ ಜೇನುತುಪ್ಪ ಹಿಡ್ಕೊಂಡು ಬಂತ ಅದರಲ್ಲಿ ಅದೇ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ. ಆಮೇಲೆ ಇವನ್ನು ಅಂಟುವಾಳ ಅಂತ ಬರ್ತದೆ, ಹುಣಸೆ ಹಣ್ಣು ಬರ್ತದೆ, ನೆಲ್ಲಿ ಬರ್ತದೆ. ಸೊ ಇವು ಗಿಡ ಮರಗಳು, ಇನ್ನು ಇವುಗಳನ್ನು ಬಿಟ್ಟು ಸಹ ನಾವು ಬಹುವಾರ್ಷಿಕ ಬೆಳೆಗಳನ್ನ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಬೆಳೆಸಬಹುದಾಗಿದೆ. ಅಂಟು ಎಲ್ಲಾನು ಬರುತ್ತೆ, ಅಂಟು ಎಲ್ಲಾನು ಬರ್ತದೆ. ಹೌದು ಹೌದು, ಈ ಕಿರು ಅರಣ್ಯ ಉತ್ಪನ್ನ ಇದೆ ಅಲ್ಲ, ಸುಸ್ಥಿರವಾಗಿರಬೇಕು ಅನ್ನುವಂಥದ್ದು. ಮೊಮ್ಮದ ಮಕ್ಕಳಿಗೆ ನಾವು ಅವನು ಬೇರು ಅಂದ್ರೆ ಬೇರು ದರ್ಶನಕ್ಕೆ ಕಿತ್ತು ಇಡೀ ಗಿಡ ಒಣಗೋಂಗ್ ಮಾಡಬಾರ್ದು, ಟೊಂಗೆಯನ್ನ ಕಡೋದು ಮತ್ತೆ ಅದರ ಬೆಳವಣಿಗೆ ಕುಂಠಿತ ಆಗುವಂಗ್ ಮಾಡಬಾರ್ದು, ಇಂಥವೆಲ್ಲ ಇರುತ್ತೆ. ಇಲ್ಲಿ ಹೇಗೆ ಮಾಡೋದು? ಈಗ ನಾವು ಈ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ನೇರವಾಗಿ ಜನರು ತಮ್ಮ ದೈನಂದಿನ ಅವಶ್ಯತೆಗಳಿಗಾಗಿ ಅವರು ವಿವಿಧ ರೀತಿಯ ತರಕಾರಿಗಳನ್ನು ಹಿಡ್ಕೊಂಡು, ಹಣ್ಣುಗಳನ್ನ ಹಿಡ್ಕೊಂಡು, ವಾಣಿಜ್ಯ ಬೆಳೆಗಳನ್ನು ಹಿಡ್ಕೊಂಡು, ಅಡಿಕೆ ಬಾಳೆ ಇಲ್ಲಿ ಮುಖ್ಯವಾಗಿ ಉತ್ತರ ಕನ್ನಡ ಆಗಲಿ ದಕ್ಷಿಣ ಕನ್ನಡ ಆಗಲಿ, ದಾಲ್ಚಿನ್ನಿ ಮೆಣಸು ಏಲಕ್ಕಿ ಸ್ಟೀವಿಯಾ ಪಚೋಲಿ ಅಶ್ವಗಂಧ ಸರ್ಪಗಂಧ ಕೋಕಮ್ಮು ಲೊಳೆಸರ ಶತಾವರಿ ನೆಲ್ಲಿ ಮುಂತಾದ ಸಸ್ಯಗಳನ್ನ ತುಂಬಾ ಸಹಜವಾಗಿ ಬೆಳೆಯುವುದರಿಂದ ಇಂತಹ ಪದ್ಧತಿಗಳಲ್ಲಿ ಈಗೇನು ಇಂಟರ್ ಕ್ರಾಪಿಂಗ್ ಮಿಶ್ರ ಬೆಳೆ ಮಲ್ಟಿಪಲ್ ಕ್ರಾಪಿಂಗ್ ಮುಂತಾದ ಹೆಸರುಗಳಿಂದ ಕರೀತಾರೆ. ಸೊ ಇಂಥದ್ರಲ್ಲಿ ಬೆಳೆಯುವುದರಿಂದ ಯಾವುದೂ ಅಡೆತಡೆಗಳಲ್ಲಿ ಇಂಥಲ್ಲಿ ಬರುವುದರ ಸಾಧ್ಯತೆ ಇಲ್ಲ. ರೈತರ ಬೆಳೆಸುದು ಅಥವಾ ನೈಸರ್ಗಿಕವಾಗಿ ಬೆಳೆದಿದ್ದ ರೈತರನ್ನೇ ಬೆಳೆಸುವುದಂತ, ಇದು ನೈಸರ್ಗಿಕ ಬೆಳೆಯುವಂತ ಅವಕಾಶ ಇಲ್ಲ. ಇದ್ರೂ ಕೂಡ ಅವನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುವುದಿಲ್ಲ ಗವರ್ಮೆಂಟ್, ಇವನ್ನ ಅರಣ್ಯ ಇಲಾಖೆ ಕೂಡ ಅದನ್ನು ಕೊಡುವುದಿಲ್ಲ, ಬೆಳಿಲಿಕ್ಕೆ ಅಷ್ಟೇ ಕೊಡ್ತಾರೆ. ಸೊ ಆದ್ದರಿಂದ ತಮ್ಮ ಸ್ವಂತ ಹೊಲದಲ್ಲಿನೇ ಬೆಳಿಬೇಕು ಮತ್ತು ಅದು ಮುಖ್ಯವಾದ ಬೆಳೆಗಳ ಜೊತೆಗೇನೆ ಇದನ್ನು ಬೆಳಿಬೇಕು, ಅವನು ಕಾಪಾಡಿಕೊಂಡು ಬರಬೇಕು. ಇಲ್ಲಿ ಪ್ರಮುಖವಾಗಿ ಔಷಧಿ ಸಸ್ಯಗಳು, ಅದರ ಬಗ್ಗೆ ಮಾತಾಡೋದು. ಹೌದು ಹೌದು, ಈಗ ನಾ ಔಷಧಿ ಸಸ್ಯಗಳಂತೆ ಹೇಳಿದಾಗ ಕಿರುವರನ್ನೇ ಉತ್ಪನ್ನ ಮತ್ತೊಂದಾಯಿತು. ಕಿರುವರನ್ನೇ ಉತ್ಪನ್ನ ಗಿಡಗಳ ಜೊತೆಗೇನೆ ಸಿಗುವಂತದ್ದು ಕಿರುವರನ್ನೇ ಉತ್ಪನ್ನ. ಆದ್ರೆ ಇದನ್ನ ಬಿಟ್ಟು ಔಷಧಿ ಸಸ್ಯಗಳನ್ನು ಬೆಳಿಬೇಕಾದ್ರೆ ಇದರಲ್ಲಿ ಮುಖ್ಯವಾಗಿ ಒಂದಷ್ಟು ನಾನು ಲಿಸ್ಟ್ ಮಾಡಿ ಹೇಳ್ತೇನೆ ನಿಮಗೆ. ಇದರಲ್ಲಿ ಔಷಧಿ ಸಸ್ಯಗಳನ್ನು ಯಾವ ಬರ್ತಾವ ಅಂದ್ರೆ ಅಲೋವೆರಾ ಬರ್ತದೆ, ಸೋನಾಮುಖಿ ಅಂತ ಬರ್ತದೆ, ಕ್ಯಾಸಿಯಾ ಸೊನ್ನಾ ಅಂತ ಬರ್ತದೆ ಇಂಗ್ಲಿಷ್ ನಲ್ಲಿ ಹೇಳಬೇಕಾದ್ರೆ, ಅಶ್ವಗಂಧ ಅಂತ ಬರ್ತದೆ ಅದು ವಿತಿನೇನಿಯಾ ಸೋಮ್ನಿಪರ ಅಂತೀವಿ, ಸರ್ಪಗಂಧ ಅಂತ ಬರ್ತದೆ ಅದು ರಾಹುಲ್ ಪಿನಿಯಾ ಸರ್ಪೆಂಟಿನಾ ಅಂತೀವಿ, ಶತಾವರಿ ಅಂತ ಬರ್ತದೆ, ಎಸ್ಪರಾಗಸ್ ರೈಸಿಮೋಸಸ್ ಅಂತೀವಿ, ಟಿವಿಯಾ ಅಂತ ಬರ್ತದೆ ಇದು ಮುಖ್ಯವಾಗಿ ಡಯಾಬಿಟಿಸ್ ಯೂಸ್ ಮಾಡ್ತಾರೆ, ಟಿವಿಯಾ ರಿಬೌಂಡಿಯಾನ ಅಂತೀವಿ, ಅಡುಸೋಗೆ ಅಂತೀವಿ, ಅಡುಸೋಗಿಯಾ ವಾಸಿಕ ಅಂತೀವಿ. ಸೊ ಮುಂತಾದ ಬೆಳೆಗಳನ್ನ ನಾವು ಮಿಶ್ರ ಬೆಳೆಗಳಾಗಿ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ತಮಗೆ ಮನೆಗೆ ಅನುಕೂಲವಾಗಲಿಕ್ಕೂ ಕೂಡ ಅದು ವಾಣಿಜ್ಯ ಬೆಳೆಗಳಾಗಿ ಕೂಡ ಇದನ್ನ ಬೆಳೆಯಬಹುದು ಅಂತ ನಾನು ಹೇಳ್ತೇನೆ. ಇಲ್ಲಿ ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭದೊಳಗೆ ಆ ಪ್ರದೇಶ ಮಣ್ಣು ಅಲ್ಲಿ ಹವಾಗುಣ ಸೂರ್ಯನ ಬೆಳಕು ಇವೆಲ್ಲವನ್ನು ಕೂಡ ಗಮನಿಸಬೇಕು. ಹೌದೌದು, ನೀವು ಒಂದು ಮುಖ್ಯವಾದ ಪಾಯಿಂಟ್ ಅನ್ನ ಇಲ್ಲಿ ನನಗೆ ಹೇಳಿದ್ರಿ. ಸೊ ಇಲ್ಲಿ ಇಂತಹ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ನಾವು ಸಮ್ಮಿಶ್ರ ಬೆಳೆಗಳನ್ನ ಔಷಧಿ ಸಸ್ಯಗಳನ್ನಾಗಿ ಬೆಳಿಬೇಕಾದ್ರೆ ಒಂದಷ್ಟು ನಾವು ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಬೇಕು. ಇದರಲ್ಲಿ ಮುಖ್ಯವಾಗಿ ಈ ಔಷಧಿಯ ಬೆಳೆಗಳು ಸ್ವಾಭಾವಿಕವಾಗಿ ಅರಣ್ಯದಲ್ಲಿಯ ಪರಿಸರದ ಹಾಗೆ ವಾತಾವರಣವನ್ನು ನಿರ್ಮಿಸುತ್ತವೆ. ಅಂದ್ರೆ ಒಂದು ಮುಖ್ಯವಾದ ಗಿಡ ಮರ ಇರ್ತದೆ, ಅದರ ಜೊತೆಗೆ ಇನ್ನೊಂದು ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಒಂದು ಔಷಧಿಯ ಬೆಳೆ ಇರ್ತದೆ, ಅದು ಒಂದು ವರ್ಷದ್ದಿರಬಹುದು ಎರಡು ವರ್ಷದ್ದಿರಬಹುದು. ಇದರ ಈ ಬೆಳೆಯುವುದರಿಂದ ಅಲ್ಲಿಯ ಮಣ್ಣಿನ ಸಂರಕ್ಷಣೆ, ವಿವಿಧ ಪೋಷಕಾಂಶಗಳ ವರ್ಗಾವಣೆ ಚಕ್ರ ಅಂದ್ರೆ ನಾವು ನ್ಯೂಟ್ರಿಯಂಟ್ಸ್ ರೀಸೈಕ್ಲಿಂಗ್ ಅಂತೀವಿ ಅದರಿಂದ ಬರುವಂತಹದ್ದು. ಸೊ ನಿರುಪಯೋಗಿ ಕಳೆಗಳ ಬೆಳವಣಿಗೆಯನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಸೊ ಇಲ್ಲಿ ಇದನ್ನ ಕುಂಠಿತಗೊಳಿಸುತ್ತದೆ. ಸೊ ನೆರಳನ್ನು ಬಯಸುವ ಅಂದ್ರೆ ಶೇಡ್ ಲವರ್ಸ್ ಅಂತೀವಿ. ಸೊ ನಾವು ಕೃಷಿ ಅರಣ್ಯ ಬೆಳೆಗಳ ಜೊತೆ ಗಿಡ ಮರಗಳ ಜೊತೆಗೆ ನಾವು ಔಷಧಿ ಸಸ್ಯಗಳನ್ನು ಬೆಳೆಸಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಗಮನದಲ್ಲಿಟ್ಟುಕೋಬೇಕಾಗಿದ್ದು ನೆರಳನ್ನ ಬಯಸುವಂತ. ಸೊ ಅದಕ್ಕೆ ನಾವು ಶೇಡ್ ಲವರ್ಸ್ ಬೆಳೆಗಳು ಅಂತೀವಿ. ಸೊ ತಮಗೆ ಒದಗಿಸಿದ ನೆರಳನ್ನು ಅನುಕೂಲಕರ ರೀತಿಯಲ್ಲಿ ಅವು ಉಪಯೋಗಿಸುತ್ತವೆ. ಆದರೆ ತಾವು ಹೇಳಿದಂಗೆ ಇಲ್ಲಿ ಮುಖ್ಯವಾದ ಅಂಶಗಳನ್ನು ಗಮನದಲ್ಲಿಟ್ಟುಕೋಬೇಕಾಗಿದ್ದು ಸೂರ್ಯನ ಬೆಳಕು ಅದರ ಕಿರಣಗಳು ಅವು ಕೆಲವೊಮ್ಮೆ ನೆಲಕ್ಕೆ ತಲುಪುವುದರಿಂದ ವಾರ್ಷಿಕ ದ್ವೈವಾರ್ಷಿಕಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸೂರ್ಯನ ಶಕ್ತಿ ದೊರೆಯುತ್ತದೆ ಮತ್ತು ಸಾಕಷ್ಟು ಇಲ್ಲಿ ತೇವಾಂಶ ನಿರ್ಮಾಣವಾಗುತ್ತದೆ ಎಲ್ಲಿ ಈ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ. ಸೊ ಇಂಥ ಪದ್ಧತಿಗಳಲ್ಲಿ ಮಣ್ಣು ಫಲವತ್ತತೆಯಿಂದ ಕೂಡಿದ್ದಲ್ಲದೆ ಅದು ತಂಪಾಗಿ ಇಡುತ್ತದೆ. ಸೊ ಮುಖ್ಯವಾಗಿ ರೈತರು ಇಂಥ ಪದ್ಧತಿಗಳನ್ನು ಅಳವಡಿಸಿಕೋಬೇಕಾದ್ರೆ ಮುಖ್ಯವಾದ ಏನೇನು ಕಾರಣದವೆ ಅನ್ನೋದನ್ನ ನಾನು ಒಂದೊಂದಾಗಿ ತಮಗೆ ಹೇಳ್ತೀನಿ. ಸೊ ಇದರಲ್ಲಿ ಮುಖ್ಯವಾಗಿ ಗಿಡ ಮರಗಳು ಒಂದಷ್ಟು ಉದಾಹರಣೆ ಹೇಳ್ತೀನಿ. ಯಾವುದೇ ಪ್ರದೇಶದಲ್ಲಿ ಮಾವು ತೇಗ ಸಪೋಟ, ಕೋಕಂ ಗಿಡ ಆಗಿರಬಹುದು, ನೆಲ್ಲಿ ಗಿಡ ಆಗಿರಬಹುದು. ನಾವು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಬಂದಾಗ, ಶಿವಮೊಗ್ಗ ಬಂದಾಗ, ಚಿಕ್ಕಮಗಳೂರು ಬಂದಾಗ, ತೆಂಗಿನ ತೋಟ ಆಗಿರಬಹುದು, ಅಡಿಕೆ ತೋಟ ಆಗಿರಬಹುದು. ಸೊ ಇಂತಹ ಬಹುವಾರ್ಷಿಕ ಬೆಳೆಯಾಗಿದ್ದರಿಂದ ಪ್ರಾರಂಭದಲ್ಲಿ ಇವು ಇಳುವರಿ ಬರುವುದು ತಡವಾಗುತ್ತದೆ. ಆ ರೈತರವಾಗ ಅವರು 5-10 ವರ್ಷ ಕಾಯಬೇಕಾಗ್ತದೆ. ಆದ್ದರಿಂದ ಈ 5-6 ವರ್ಷಗಳನ್ನ ಕಾಯುವ ಜೊತೆಗೆ ರೈತರು ಪ್ರತಿ ವರ್ಷವೂ ಹಣ ಬೇಕಾಗುವುದರಿಂದ ಅವರು ಈ ಔಷಧಿಯ ಬೆಳೆಗಳನ್ನ ಮುಖ್ಯ ಬೆಳೆಗಳ ಜೊತೆಗೆ ಪರ್ಯಾಯ ಬೆಳೆಗಳ ಅಂತ ತಿಳ್ಕೊಂಡು ಅದನ್ನು ಬೇರೆ ಇತರ ವಾರ್ಷಿಕ ಸಮ್ಮಿಶ್ರ ಔಷಧಿಯ ಬೆಳೆಗಳಂತ ಕೂಡ ಪಡೆಯಬಹುದು. ಸೊ ಇನ್ನು ಎರಡನೇ ಪಾಯಿಂಟ್ ಇದರಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾಗಿದ್ರೆ, ಪ್ರಾರಂಭದಲ್ಲಿ ಔಷಧಿಯ ಬೆಳೆಗಳಿಂದ ಎಷ್ಟೇ ಇಳುವರಿ ಬಂದರೂ ಕೂಡ ಅದು ರೈತರಿಗೆ ಸಮಾಧಾನವಾಗಿಸುತ್ತದೆ. ಆಮೇಲೆ ಹಾನಿಕಾರಕವಾದಂತಹ ಕೀಟ ರೋಗಗಳಿಂದ ಗಿಡಮರಗಳ ಸಂರಕ್ಷಣೆ ಇಲ್ಲದೇ ಇರುವುದರಿಂದ ಕೃಷಿಯಲ್ಲಿ ರೈತರು ಬದಲಾವಣೆಯನ್ನು ಬಯಸುತ್ತಾರೆ. ಅದಕ್ಕೆ ಈ ಸಮ್ಮಿಶ್ರ ಬೆಳೆಗಳು ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಇನ್ನು ಮುಖ್ಯ ಬಹುವಾರ್ಷಿಕ ಬೆಳೆಗಳಾದ ಮಾವು, ತೇಗ, ಸಪೋಟ, ಕೋಕಂ, ನೆಲ್ಲಿ, ತೆಂಗು, ಅಡಿಕೆ, ನಿಂಬೆ, ಹಲಸು, ಅನಾನಸ್, ಹುಣಸೆ, ನುಗ್ಗೆ, ಬೇವು ಮತ್ತು ಕೋಕಂ ಮುರುಗಲ ಅಂತ ಹೇಳ್ತೀವಿ, ನೆರಳೆ ಅಂತ ಹೇಳ್ತೀವಿ. ಸೊ ಈ ಉತ್ಪನ್ನಗಳಲ್ಲಿ ಮಾರ್ಕೆಟ್ ಬೆಲೆಗಳಲ್ಲಿ ಸಾಕಷ್ಟು ಏರಿಳಿತ ಕಂಡು ಬಂದಾಗ ಈ ರೀತಿಯ ಸಮ್ಮಿಶ್ರ ಔಷಧೀಯ ಬೆಳೆಗಳನ್ನು ಅಳವಡಿಸಿಕೊಂಡು ಹೋಗುವುದರಿಂದ ರೈತರು ತಮ್ಮ ಆದಾಯವನ್ನು ಇದ್ದ ಭೂಮಿಯಲ್ಲಿಯೇ ಹೆಚ್ಚಿಸಬಹುದಾಗಿದೆ. ಆದ್ದರಿಂದ ರೈತರ ಆರ್ಥಿಕ ಮಟ್ಟ ಇಂತಹ ಕೃಷಿ ಅರಣ್ಯ ಪದ್ಧತಿಗಳಿಂದ ಅದು ಸುಧಾರಿಸುತ್ತದೆ ಅಂತ ನಾನು ಹೇಳ ಬಯಸುತ್ತೇನೆ. ಆದ್ದರಿಂದ ಕೃಷಿ ಅರಣ್ಯ ಪದ್ಧತಿಗಳಿಗೆ ಹೊಂದಿಕೊಳ್ಳಬೇಕಾದ್ರೆ ಈ ಸಮ್ಮಿಶ್ರ ಬೆಳೆಗಳು ಕೆಲವೊಂದು ಮುಖ್ಯವಾದ ಗುಣಗಳನ್ನ ಹೊಂದಿರಲೇಬೇಕು. ಅವು ಯಾವುವು ಅಂದ್ರೆ, ನೆರಳಿನಲ್ಲಿ ಬೆಳೆಯುವಂತಹ ಶಕ್ತಿಯನ್ನ ಅಭಿವೃದ್ಧಿಗೊಳಿಸಿರಬೇಕು. ನಾನು ಹೇಳಿದಂಗೆ ಶೇಡ್ ಲವರ್ಸ್ ಆಗಿರಲೇಬೇಕು, ಯಾಕಂದ್ರೆ ಸೂರ್ಯನ ಕಿರಣ ಗಿಡ ಮರಗಳನ್ನು ದಾಟಿ ಬರಬೇಕಾಗ್ತದೆ. ಆಮೇಲೆ ಮಳೆಗಳಲ್ಲಿ ಗಿಡಗಳಿಂದ ಮತ್ತು ಎಲೆ ಗರಿಗಳಿಂದ ಉದುರುವಂತಹ ನೀರಿನ ಹನಿಯ ರಭಸಕ್ಕೆ ಅವು ಕೊಳತೆ ಹೋಗಬಾರದು. ಅಂದ್ರೆ ನೀರು ಜಾಸ್ತಿ ಅದರ ಮೇಲೆ ಬಿದ್ದರೂ ಕೂಡ ಅವುಗಳನ್ನು ತಡ್ಕೊಳ್ಳುವಂತ ಶಕ್ತಿಯನ್ನು ಅವು ಹೊಂದಿರಬೇಕು. ಆಮೇಲೆ ಮಣ್ಣಿನ ಫಲವತ್ತೆಯನ್ನು ಹಾಳು ಮಾಡದೆ ಅಭಿವೃದ್ಧಿಪಡಿಸುವಂತ ಏನು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಹೇಳಿದ್ನಲ್ಲ, ಎಲೆ ಇಟ್ಟು ಹಂಗೆ ಉದುರಿದಾಗ ಅವು ಮಣ್ಣನ್ನು ಸೇರಿ ಮತ್ತು ಅದೇ ರೀಸೈಕ್ಲಿಂಗ್ ಆಗೋದ್ರಿಂದ ಅಂತ ಶಕ್ತಿಯನ್ನು ಅವು ಅಭಿವೃದ್ಧಿಪಡಿಸಿರುತ್ತವೆ. ಸೊ ಇಂತಹ ಸಮ್ಮಿಶ್ರ ಬೆಳೆಗಳು ಯಾವಾಗಲೂ ಸೂರ್ಯನ ಕಿರಣವನ್ನು ಆಕರ್ಷಿಸುತ್ತವೆ. ಯಾಕಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸೂರ್ಯನ ಶಕ್ತಿ ಅಗ್ನಿ ಪ್ರಮುಖವಾಗಿದೆ. ಆದ್ದರಿಂದ ಇವು ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಗಿಡಮರಗಳ ಜೊತೆಗೆ ಬೆಳೆಯುವುದು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಮತ್ತು ರೈತರ ಆರ್ಥಿಕ ಮಟ್ಟವನ್ನು ಕೂಡ ಸುಧಾರಿಸುತ್ತದೆ. ಕೆಲವೊಂದಿಷ್ಟು ಬೆಳೆಗಳು ಮುಖ್ಯ ಬೆಳೆಗೆ ತೊಂದರೆ ಮಾಡ್ತವೆ ಅನ್ನುವಂಥದ್ದು ಇದೆ. ರೋಗ, ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಕೋಕೋ ಅಡಿಕೆ ತೋಟದಲ್ಲಿ ಹಾಕಿದ್ರೆ ಅಡಿಕೆಗೆ ರೋಗ ಬರುತ್ತೆ, ಹೆಚ್ಚಾಗುತ್ತೆ. ನಾನು ಈಗ ಒಂದು 5-10 ವರ್ಷದಿಂದ ನೋಡಿದಾಗ ಒಂದಷ್ಟು ಅಡಿಕೆ ಮತ್ತು ತೆಂಗಿನ ಮರಗಳಲ್ಲಿ ಕೋಕಂ ಬೆಳೀತಿದ್ರು. ಆದ್ರೆ ನಾನು ಈಗ ರೀಸೆಂಟ್ ಒಂದಷ್ಟು ನಾನು ವಿಸಿಟ್ ಮಾಡಿದಾಗ ನೀವು ಹೇಳಿದಂಗೆ ಕೋಕಂ ಅನ್ನ ರೀಪ್ಲೇಸ್ ಮಾಡಿದ್ದಾರೆ. ಆದ್ರೆ ಅದು ಪರ್ಮನೆಂಟ್ ಅಲ್ಲ, ಮತ್ತು ಅವರು ಬೇರೆ ಒಂದು ಉತ್ತಮ ತಳಿಯನ್ನು ಅವರು ಪಡೆದಾಗ ಮತ್ತೊಂದು, ಈಗ ನಾವು ಪಚೋಲಿ ಆಗಿ ಬಂತು, ಸ್ಟೀವಿಯಾ ಅಂತ ಬಂತು, ಆಮೇಲೆ ವೆನಿಲ್ಲಾ ಅಂತ ಬಂತು. ಅವು ಒಂದು 5-6 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಅಲ್ಟರ್ನೇಟಿವ್ ಕ್ರಾಪ್ಸ್ ಅಂತ ಹುಡುಕ್ತಾರೆ. ಅದನ್ನು ಮಾಡೋದ್ರಿಂದ ಆ ಕೀಟಬಾಧೆ ರೋಗ ಬಾಧೆಯನ್ನು ನಾವು ಸರಿಪಡಿಸಬಹುದು ಅಂತ ನಾನು ಹೇಳಬಯಸ್ತೇನೆ. ಕೋಕಂ ಕೋಕೋ ಕೋಕಂ ಅಲ್ಲ, ನೀವು ಕೋಕೋ ಹೇಳಿದ್ದನ್ನು ನೀವು ಕರೆಕ್ಟ್ ಇದೆ. ಕೋಕೋ ಇದ್ರೂ ಕೂಡ ಕೋಕಮ್ಮ ಗಿಡ ಆಯ್ತು. ಕೋಕಮ್ ಅಡಿಕೆ ಮತ್ತು ತೆಂಗಿನ ಮರಗಳ ಜೊತೆಗೆ ಕೋಕೋ ಬೆಳೀತಾರಲ್ಲ, ಅದನ್ನ ಒಂದಷ್ಟು ಗ್ಯಾಪ್ ಮಾಡಿ ಬೆಳೆಯುವುದರಿಂದ ಈ ಕೀಟ ಮತ್ತು ರೋಗ ಬಾಧೆಯನ್ನು ತಡೆಯಬಹುದು ಅಂತ ನಾನು ಹೇಳಬಯಸ್ತೇನೆ. ಮತ್ತೆ ಇಂತಹ ಬೆಳೆಗಳನ್ನ ರೈತರು ಆಯ್ಕೆ ಮಾಡ್ಕೋಬೇಕಂದಾಗ ಬರೇ ನಮ್ಮ ಔಷಧಕ್ಕಲ್ಲ, ಮನೆ ಔಷಧಕ್ಕಲ್ಲ, ಹಾಗಾದ್ರೆ ನಾವು ಮಾರಬೇಕು, ನಾಲ್ಕು ಕಾಸು ಬರಬೇಕು ಅಂತ ಹೇಳಿದಾಗ ಬರೇ 5 ಕೆಜಿ ಅದು 5 ಕೆಜಿ ಇದು 5 ಕೆಜಿ ಅದು 7 ಕೆಜಿ ಒಂದು 8 ಕೆಜಿ ಹಿಂಗ್ ಬೆಳೆದ್ರೆ ಆಗಲ್ಲ, ಮಾರುಕಟ್ಟೆಯಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ನಮ್ಗೊಂದು ಸ್ವಲ್ಪ ಹೆಚ್ಚಿನ ಗಾತ್ರದಲ್ಲಿ ಬೆಳಿಬೇಕಂದಾಗ ಈಗ ನೀವು 20 ಔಷಧಿ ಸಸ್ಯಗಳನ್ನು ಹೇಳಿದಾಗ ನಾವು 20 ಆಯ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗೋದಿಲ್ಲ. ಹಾಗಾಗಿ 3-4 ಇವೇ ಇಂತಲ್ಲಿ ಸೂಕ್ತ ಅಂತೇಳಿ ಯಾವುದನ್ನ ಹೇಳಿಕ್ ಇಷ್ಟಪಡ್ತೀರಿ ನಮ್ಮ ಜಿಲ್ಲೆಗೆ? ಇಲ್ಲಿ ಉತ್ತರ ಕನ್ನಡದಲ್ಲಿ ಅಡಿಕೆ ಮತ್ತು ತೆಂಗು ಮುಖ್ಯವಾಗಿರೋದ್ರಿಂದ ಇಲ್ಲಿ ಮುಖ್ಯವಾಗಿ ಅವರು ಬೆಳೆಯೋದು ಅಂತಂದ್ರೆ ಏಲಕ್ಕಿ ಬೆಳೀತಾರೆ. ಒಂದು ಈಗ ಬಂದಂಗ ಒಂದು ಒಂದು ಅಗಾರ್ ವುಡ್ ಅಂತ ಒಂದು ಬಂದಿದೆ, ಅಗಾರ್ ವುಡ್ ಅದರ ಜೊತೆಗೆ ಬೆಳಿಕೆ. ಮತ್ತು ವೆನಿಲ್ಲಾ ಮೊದಲು ಬಂದು ಹೋಯ್ತು, ಬಟ್ ವೆನಿಲ್ಲಾ ಒಳ್ಳೆ ಕ್ರಾಪೆ, ಬಟ್ ಬೇರೆ ಕಡೆ ಅದು ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಬೆಳಿಲಿಕ್ಕೆ ಆಗಲಿಲ್ಲ. ಅದರ ಜೊತೆ ಮೆಣಸು ಅಂತೂ ಬೆಳೀತಾರೆ, ಅದು ಔಷಧಿ ಆಗಲು ವಾಣಿಜ್ಯ ಬೆಳೆಗಳಾಗಲು ಕೂಡ ಬೆಳೀತಾರೆ. ಅದರ ಜೊತೆ ಬಾಳೆನು ಕೂಡ ಈ ಲೋಕಲ್ಗೆ ಹೊಂದಾಣಿಕೆ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ನೀವು ಹೇಳಿದಂಗೆ ಏಲಕ್ಕಿ, ಬಾಳೆ ಮತ್ತು ಮೆಣಸು ಇವು ಮುಖ್ಯವಾದ ಇಲ್ಲಿ ಬೆಳೆಗಳನ್ನು ನಾನು ಹೇಳಬಯಸ್ತೇನೆ. ಮಂಗನ ಕಾಟ ಇದೆ, ಅವುಗಳನ್ನು ತಡ್ಕೊಳ್ಳಿಕ್ಕೂ ಕೂಡ ಪರ್ಯಾಯವಾಗಿ ಇನ್ನೊಂದು ಬೆಳೆಯಬೇಕು ನಮಗೆ ಅನ್ನೋಂತ. ಹೌದೌದು, ಮುಖ್ಯವಾದ ಪಾಯಿಂಟ್ ಅನ್ನ ಇಲ್ಲಿ ನಾವು ಒಂದು ಎತ್ತಿದಿರಿ. ಇಲ್ಲಿ ಮಂಗನ ಕಾಟ ಮತ್ತು ಇತರ ಪ್ರಾಣಿಗಳ ಕಾಟ ಅಂತ ಹೇಳಿದಾಗ ನಾವು ಎಲ್ಲೋ ಒಂದು ಸಭೆಗೆ ಹೋದಾಗ ರೈತರು ಮುಖ್ಯವಾದ ಈ ಒಂದು ಅಂಶವನ್ನು ತರೋದು ಅಂದ್ರೆ ನಮಗೆ ಮಂಗನ ಕಾಟ ಇದೆ. ಸೊ ಇದನ್ನ ಹೋಗಲು ಸಾಧಿಸಲಿಕ್ಕೆ ನಾನು ಒಂದು ಅಂಶ, ಅದು ಪ್ರಾಕ್ಟಿಕಲ್ ಇರಲಿಕ್ಕಿಲ್ಲ ಅನಿಸ್ತದೆ, ಬಟ್ ಆದರೂ ಕೂಡ ಹಂತ ಈ ಬೆಳೆಗಳನ್ನ ರೈತರು ಬೆಳಿಬೇಕಾದ್ರೆ ಆ ಮಂಗನ ಕಾಟ ತಡಿಬೇಕಾದ್ರೆ ಅವ್ರು ಏನ್ ಮಾಡಬೇಕು, ತಮ್ಮ ಸುತ್ತಮುತ್ತಲಿರುವಂತಹ ಒಂದು ಕಾಡಿನಲ್ಲಿ ಹಣ್ಣಿರುವಂತ ಗಿಡ ಮರಗಳನ್ನ ಬೆಳೆದರೆ ಅಂದ್ರೆ ಎಲ್ಲಿ ಹೋಗಿ ತಮ್ಮನ್ನು ನಾಟಿ ಮಾಡಿದರೆ ಆ ಹಣ್ಣು ಹಂಪಲ ಗಿಡ ಮರ ಚಿಕ್ಕು ಅಂದ್ರೆ ಮಂಗಗಳಿಗೆ ತಮ್ಮ ತೋಟಕ್ಕೆ ಬರುವುದಿಲ್ಲ. ಸೊ ಮುಖ್ಯವಾಗಿ ಅವಕ್ಕೆ ಆಹಾರ ಹುಡ್ಕೊಂಡೇ ಬರ್ತವೆ, ನೀರು ಹುಡ್ಕೊಂಡೇ ಬರ್ತವೆ. ಅವಕ್ಕೆ ಮುಖ್ಯವಾಗಿ ತಮ್ಮ ತೋಟಕ್ಕೆ ಬರದ ಹಾಗೆ ಅವರನ್ನು ತಡಿಬೇಕಂದ್ರೆ ಅರಣ್ಯಗಳಲ್ಲಿ ಹಣ್ಣು ಹಂಪಲ ಇರುವಂತ ಗಿಡ ಮರಗಳನ್ನ ನಾವು ಬದುಕಿಸಬೇಕು, ಅವನ್ನ ತುಂಬಾ ಕಡಿಬಾರದು. ಸೊ ಅರಣ್ಯ ಇಲಾಖೆಯ ಜೊತೆಗೆ ರೈತರ ಜೊತೆಗೆ ತಾವು ಭಾಗವಹಿಸಿ ತಮ್ಮ ತೋಟಗಳ ಸುತ್ತಮುತ್ತ ಅದನ್ನ ಬರದಂಗೆ ಹಣ್ಣು ಹಂಪಲಗಳಿರುವ ಗಿಡಗಳನ್ನ ನೀವು ಬಾರ್ಡರ್ಗೆ ಹಚ್ಚರಿ ಅಂತ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡಬಲ್ಲೆ. ಯಾವ್ಯಾವ ಆಗಬಹುದು ಇಲ್ಲಿ ಮುಖ್ಯವಾಗಿ ಕಾಡು ಮಾವು ಅಂತ ಬರ್ತದೆ, ನೆಲ್ಲಿ ಅಂತ ಬರ್ತದೆ, ಆಮೇಲೆ ಕೋಕಮ್ ಅಂತ ಬರ್ತದೆ, ಆಮೇಲೆ ಲೋಕಲ್ ಒಂದಷ್ಟು ಹಣ್ಣು ಹಂಪಲ ಗಿಡಗಳ ಬರ್ತವೆ, ಅವರು ತುಂಬಾ ಸೂಕ್ತವಾಗಿ. ಸೊ ಮುಖ್ಯವಾಗಿ ಇಂತಹ ಮಂಗಗಳನ್ನು ಬೆಳೆಸಿದ್ರೆ ಸಾಕು. ಅದು ಇವನ ಹಣ್ಣಂತ ಏನಿಲ್ಲ, ಮಂಗಗಳಿಗೆ ಕಾಯಿ ಅಥವಾ ಒಂದು ಹೂವು ಎಲೆ ಸಿಕ್ಕರು ಸಾಕು, ಅಂತವು ಕೂಡ ಅವರು ತಿನ್ನಲಿಕ್ಕೆ ಬಯಸ್ತವೆ. ಇದನ್ನು ಸಾಮೂಹಿಕವಾಗಿ ಎಲ್ಲರೂ ಮಾಡಬೇಕು, ಒಬ್ಬರೇ ಮಾಡಿದ್ರೆ ಸಮಸ್ಯೆ. ಇಲ್ಲಿ ನಾನು ಅದಕ್ಕೆ ಒಂದು ಮುಖ್ಯವಾಗಿ ಜಂಟಿ ಅರಣ್ಯ ಯೋಜನೆ ಮತ್ತು ಪ್ರಾಮುಖ್ಯತೆ ಅಂತ ಒಂದು ನಾನು ಇದರಲ್ಲಿ ಪಾಯಿಂಟ್ ಇದ್ದೇನೆ. ಅದಕ್ಕೆ ಅರಣ್ಯ ಇಲಾಖೆಯವರು ಮುಖ್ಯವಾಗಿ ಏನು ಪ್ರಧಾನ ಒಂದು ಕಾರ್ಯದರ್ಶಿಗಳು ಒಮ್ಮೆ 1990 ಜಂಟಿ ಅರಣ್ಯ ಯೋಜನೆ ಮತ್ತು ಅದರ ಪ್ರಾಮುಖ್ಯತೆಯನ್ನು ಬಂದಾಗ ಯಾಕೆ ಅರಣ್ಯ ಇಲಾಖೆ ಅಷ್ಟೇ ಈ ಅರಣ್ಯಗಳ ಉತ್ಪನ್ನಗಳನ್ನ ಅರಣ್ಯಗಳನ್ನ ಕಾಪಾಡಬೇಕು, ನಾವು ಸುತ್ತಮುತ್ತಲಿನಂತ ಇರುವಂತ ಜನರು ಆ ಹಳ್ಳಿಗಳ ಜನರನ್ನ ಸಾಮೂಹಿಕವಾಗಿ ಭಾಗವಹಿಸುವಿಕೆಯಿಂದ ಇದನ್ನು ಯಾಕೆ ತಡಿಬಾರದು ಅಂದಾಗ ಅದನ್ನು ಏರ್ಪಡಿಸಿದ್ರು. ಎಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ, ಎಲ್ಲಿ ಬಂಜರು ಭೂಮಿ ಇದೆ, ಪಡುವಲು ಭೂಮಿ ಇದೆ, ಅಂತಲ್ಲಿ ಈ ಹಣ್ಣು ಹಂಪಲು ಇರುವಂತಹ ಗಿಡಗಳನ್ನ ಆಮೇಲೆ ಕಟ್ಟಿಗೆ ಮರಗಳನ್ನ ಒಂದು ಸ್ವಲ್ಪ ದಿಮ್ಮೆಗಳನ್ನ ಕೊಡುವಂತಹ ಮರಗಳನ್ನ ಯಾಕೆ ಬೆಳಿಬಾರದು ಅಂದಾಗ ವಿಲೇಜ್ ಫಾರೆಸ್ಟ್ ಕಮಿಟಿ ಅಂದ್ರೆ ಒಂದು ಗ್ರಾಮೀಣ ಅರಣ್ಯ ಸಮಿತಿ ಅಂತ ಮಾಡಿದ್ರು. ಸೊ ಇದನ್ನ ಮಾಡ್ಕೊಂಡ ಈಗ ಇಲ್ಲಿ ಇದ್ದವರು ಕೂಡ ತಮ್ಮ ತೋಟಗಳಲ್ಲಿ ಬೆಳೆಯುವಂತ ಹೊನ್ನಾವರದಲ್ಲಿ ಹೋದ್ರೆ, ಕುಮಟಾದಲ್ಲಿ ಹೋದ್ರೆ, ಶಿರ್ಸಿಯಲ್ಲಿ ಹೋದ್ರೆ, ಕತಗಾಲ ನಿಮ್ಗೆ ಹೋದ್ರೆ ಅಲ್ಲಿ ಅರಣ್ಯ ಸಮಿತಿಗಳಿದ್ದಾವೆ. ಅರಣ್ಯ ಸಮಿತಿಗಳವರು ತಮ್ಮ ತೋಟಗಳ ಜೊತೆಗೆ ಈ ಅರಣ್ಯ ಸಮಿತಿಗಳು ತಮ್ಮ ಪ್ರಾಮುಖ್ಯವಾದ ಬೆಳೆಗಳನ್ನ ಬೆಳೆಸುತ್ತಾ ಬಂಜರು ಭೂಮಿಯಲ್ಲಿ ಇವರುಗಳನ್ನ ಬೆಳೆಸ್ತಾ ಈ ಮಂಗಗಳ ಕಾಟಗಳನ್ನ ತಡಿಲಿಕ್ಕೆ ಒಂದು ಸಾಮೂಹಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೇನೆ. ಹಂಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಾಗ ಅವಕ್ಕೂ ಆಹಾರ ಸಿಗುತ್ತದೆ, ಇಂಥವುಗಳನ್ನ ಅವರು ತಡೆಯಬಹುದು. ತಮ್ಮ ತೋಟಗಳಿಗೆ ಬರದಂತೆ ನೋಡಿಕೊಳ್ಳಕ್ಕೆ ಅವ್ರ ಹಣ್ಣು ಹಂಪಲ ಗಿಡಗಳನ್ನ ಅವ್ರು ಕಾಪಾಡಿಕೊಂಡು ಹೋಗಬೇಕು. ಇಲ್ಲಿ ಜಂಟಿ ಅರಣ್ಯ ಯೋಜನೆ ಮತ್ತು ಅದರ ಒಂದು ಪ್ರಮುಖ ಒಟ್ಟಾರೆ ಏನ್ ಹೇಳ್ತೀರಿ? ಒಟ್ಟಾರೆ ನಾನು ಹೇಳಬೇಕಂದ್ರೆ ಈಗ ಇದರಲ್ಲಿ ಈ ಆಧುನಿಕ ಯುಗದಲ್ಲಿ ಒಂದೇ ಕ್ರಾಪ್ ಅನ್ನು ನಾವು ಬೆಳೆಸಬಾರದು. ಈಗ ನಾವು ಈ ಬಯಲ್ಸೀಮೆ ಆಗಲಿ ಅಲ್ಲಿ ತಮ್ಮ ಮಳೆಗಾಲದಲ್ಲಿ ಆಗಲಿ ಹೆಚ್ಚು ಮಳೆ ಪ್ರದೇಶ ಬೀಳುವಂತ ಏರಿಯಾದಲ್ಲಿ ಆಗಲಿ ಏನೇ ಇದ್ರೂ ಕೊಟ್ಟಂತ ಒಂದು ಹೊಲದಲ್ಲಿ ಪ್ರದೇಶದಲ್ಲಿ ನಾವು ಎಫಿಷಿಯಂಟ್ ಯುಟಿಲೈಸೇಷನ್ ಅಂದ್ರೆ ಅದನ್ನ ಅದರ ಪ್ರಾಮುಖ್ಯತೆಯನ್ನ ಅದು ಬೆಳಕಾಗಲಿ ಒಂದು ಮಣ್ಣಿನ ಫಲವತ್ತತೆಯನ್ನು ಇಳಿಸಬೇಕಾದ್ರೆ ಗಿಡ ಮರಗಳ ಜೊತೆಗೆ ನಿಮಗೆ ಅನುಕೂಲವಾದಂತ ಈಗ ಒಂದು ಏರಿಯಾದಲ್ಲಿ ಚಿಕ್ಕು ಗಿಡ ಬರ್ತಿರ್ಬೋದು, ಇನ್ನೊಂದು ಏರಿಯಾದಲ್ಲಿ ಮಾವಿನ ಗಿಡ ಬರ್ತಿರ್ಬೋದು, ಇನ್ನೊಂದು ಏರಿಯಾದಲ್ಲಿ ಅಡಿಕೆ ತೆಂಗು ಬರ್ತಿರ್ಬೋದು. ಸೊ ಅವರವರ ಏರಿಯಾದಕ್ಕೆ ಹೊಂದಿಕೊಂಡಂತೆ ಔಷಧೀಯ ಸಸ್ಯಗಳ ಜೊತೆಗೆ ಕಿರು ಅರಣ್ಯ ಉತ್ಪನ್ನಗಳನ್ನು ಕೂಡ ನೀವು ಕೃಷಿ ಅರಣ್ಯ ಪದ್ಧತಿಗಳು ಅಳವಡಿಸಿಕೊಂಡು ಹೋದರೆ 10-15 ವರ್ಷ ಆರ್ಥಿಕ ಅವಲಂಬಿತನೆಯನ್ನು ತಪ್ಪಿಸಬಹುದಾದ್ರೆ 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷಕ್ಕೆ ಆರ್ಥಿಕ ಸಬಲತೆಯನ್ನ ಕಾಪಾಡಿಕೊಂಡು ಹೋಗಬಹುದು ಅಂತ ನಾನು ಇದರಲ್ಲಿ ಹೇಳಬೇಕು. ಮತ್ತೆ ಯಾವುದೇ ಬೆಳೆಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಗೊಂದು, ಮತ್ತೆ ನಾವು ರೈತರಾಗಿರೋದ್ರಿಂದ ನಮ್ಮ ಜೊತೆ ಒಂದೆರಡು ಆಕಳದವು, ಎಮ್ಮೆದವು, ಎತ್ತದವು ಅನ್ನುವಂಥದ್ದು, ಅದಕ್ಕೆ ಬೇಕಾದಂತ ಮೇವು ಬೇಕಾಗುತ್ತೆ. ಈ ಎಲ್ಲಾನು ಒಂದಕ್ಕೊಂದು ಪೂರಕ, ಸುಮ್ಮನೆ ಕೊಂಡುಕೊಳ್ಳಕ್ ಹೋಗಬಾರದು. ಅದಕ್ಕೆ ನಾವು ಕೃಷಿ ಅರಣ್ಯ ಪದ್ಧತಿ ಅಂತ ಹೇಳಿದಾಗ ನಾವು ಗಿಡ ಮರ ಅಂತ ಮಾತಾಡೋದಿಲ್ಲ. ಗಿಡ ಮರಗಳ ಜೊತೆಗೆ ನೀವು ಸಾಕುವಂತ ಆಕಳು ಆಮೇಲೆ ಆಡು ಕುರಿ ಕೂಡ ಆಗಿರ್ಬೋದು. ಈ ಬಯಲು ಸೀಮೆಯಲ್ಲಿ ಕುರಿ ಕಾಡು ಮೇಯಿಸ್ಕೊಳ್ತಾ ಹೊಲದಲ್ಲಿ ಬಿಡ್ತಾರೆ, ಬಿಟ್ಟಾಗ ಅವು ಹಾಕಿದಂತ ಏನು ಗೊಬ್ಬರ ಆಗ್ತದೆ. ಸೊ ಅದಕ್ಕೆ ನೀವು ಅಡಿಕೆ ತೋಟಗಳಲ್ಲಿ ನಿಮ್ಮ ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ನೀವು ಪ್ರಾಣಿ ಆಕಳು ಮತ್ತು ಎಮ್ಮೆಗಳನ್ನು ಕೂಡ ಸಾಕಬಹುದು. ಸೊ ಅದು ನಿಮಗೂ ಹೈನುಗಾರಿಕೆ ಹೆಲ್ಪ್ ಆಯಿತು, ಆಡು ಕುರಿಗಳನ್ನು ಸಾಕುವುದರಿಂದ ಸೊ ಅದೊಂದು ನಿಮಗೆ ಆರ್ಥಿಕತೆಯನ್ನು ಸಬಲತೆಯನ್ನು ಕೊಡ್ತದೆ. ಸೊ ಒಟ್ಟಾರೆಯಾಗಿ ಕೃಷಿ ಅರಣ್ಯ ಪದ್ಧತಿ ಅಂತ ನಾನು ಏನು ಹೇಳಬಲ್ಲೆ ಅಂದರೆ ಇದರಲ್ಲಿ ನೀವು ಎಲ್ಲ ರೀತಿಯ ಅಂಶಗಳನ್ನು ಒಳಗೊಂಡಂತಹ ಒಂದು ಪದ್ಧತಿ. ಇದರಲ್ಲಿ ಗಿಡ ಮರಗಳಿರಬಹುದು, ಔಷಧೀಯ ಸಸ್ಯಗಳಿರಬಹುದು, ಕಿರುವರಣ್ಯ ಉತ್ಪನ್ನಗಳಿರ್ಬೋದು, ಆಕಳು ಎಮ್ಮೆ ಹೈನುಗಾರಿಕೆ ಇರಬಹುದು, ಮತ್ತೊಂದು ಪೌಲ್ಟ್ರಿ ಇರಬಹುದು, ಮತ್ತು ಜೇನು ಕೃಷಿ ಇರಬಹುದು, ಆಡು ಕುರಿ ಸಾಕಾಣಿಕೆ ಇರಬಹುದು. ಸೊ ಎಲ್ಲಾನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಹೇಳ್ತೀವಲ್ಲ, ಮಾಡಿದಾಗ ರೈತನು ಆರ್ಥಿಕ ಸಬಲತೆಯಿಂದ ಕೂಡಿ ಬಾಳಬಲ್ಲ ಅಂತ ನಾನು ಒಂದು ಹೇಳಬಹುದು. ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಸರಿ ಸರಿ, ಮತ್ತೆ ಆದಾಯದ ಮೂಲ ಜಾಸ್ತಿ ಆದ್ರೆ ಧೈರ್ಯ ಜಾಸ್ತಿ ಆಗುತ್ತೆ. ಕರೆಕ್ಟ್ ಕರೆಕ್ಟ್ ಹೇಳಿತು. ಆರ್ಥಿಕ ಸಬಲತೆಯನ್ನ ರೈತನು ಒಂದೇ ವರ್ಷದಲ್ಲಿ ಅದನ್ನ ಕಾಪಾಡಿಕೊಂಡು ಹೋಗಲಿಕ್ಕೆ ಸಮರ್ಥ ಆಗ್ತಾನೆ. ಒಳ್ಳೆಯದು ಡಾಕ್ಟರ್ ಗಿರೀಶ್, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಅರಣ್ಯ ಪದ್ಧತಿಗಳಲ್ಲಿ ಕಿರು ಅರಣ್ಯ ಉತ್ಪನ್ನ ಮತ್ತು ಔಷಧೀಯ ಸಸ್ಯಗಳ ಮಹತ್ವ ಹಾಗೂ ಉಪಯೋಗ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರಾಗಿರುವ ಡಾ ಗಿರೀಶ್ ಬಿ ಶಹಾಪುರ್ ಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಣಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना। दूसरे राज्यों और शहरों से वापस आए लोगों की पहचान कर उनकी सूची बनाएं। उनको COVID-19 से बचने के तरीके, उसके लक्षण और इलाज के बारे में बताएं। क्वारंटीन करने से पहले उन्हें बताएं कि उनके और उनके परिवार के हित के लिए है। विश्वास दिलाएं कि डरने की कोई बात नहीं है। जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें। COVID-19 से बचाव जिम्मेदारी है आपकी और हमारी। अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें। ಸಾವಯವ ಕೃಷಿ ಪದ್ಧತಿಯಲ್ಲಿ ತೋಟಗಾರಿಕೆ, ಈ ಕುರಿತು ಮಲ್ಲಾಪುರದ ರಮಾಕಾಂತ್ ಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರಮಾಕಾಂತ್. ನಮಸ್ಕಾರ ಸರ್. ಸಾವಯವ ಕೃಷಿ ಮಾಡ್ತಾ ಇದ್ರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸಾವಯವ ಕೃಷಿ ಸುಮಾರು ಈಗ 2012 ಏನು ಮಾಡ್ತಾ ಇದ್ದೇವೆ ಸರ್. ನಾವು ಸಾವಯವ ಕೃಷಿ ಇದು ಪದ್ಧತಿ ಬಂದಾವಾಗಿಂದ ಸಾವಯವ ಕೃಷಿಯಲ್ಲಿ ಎಲ್ಲ ಅದ ಪದ್ಧತಿಯಲ್ಲಿ ಸಾವಯವ, ಇದರಿಂದಾನೇ ಗದ್ದೆ ಮಾಡೋದಿರ್ಲಿ, ತೋಟ ಮಾಡೋದಿರ್ಲಿ, ಯಾವುದಕ್ಕೂ ಒಟ್ಟು ರಾಸಾಯನಿಕ ಗೊಬ್ಬರವನ್ನ ಬಳಸದೆ ಸಾವಯವ ಪದ್ಧತಿಯಲ್ಲೇ ಮಾಡ್ತಾ ಇದ್ದೇವೆ. ಮುಂಚೆಲ್ಲ ದಿನ ಇತ್ತು ನಮ್ದು, ಆದ್ರೂ ಕೂಡ ಒಬ್ಬೊಬ್ಬರದ್ದು ನೋಡಿ ಸ್ವಲ್ಪ ಇದು ರಾಸಾಯನಿಕ ಗೊಬ್ಬರವನ್ನ ಹಾಕ್ತಿದ್ವಿ. ಒಬ್ಬರದ್ದ ನೋಡಿ ಮತ್ತೊಬ್ರು, ಮತ್ತೊಬ್ರದ್ದು ನೋಡಿ ಮತ್ತೊಬ್ರು. ಇವಾಗೆಲ್ಲ ಹಂಗಿಲ್ಲ. ಇವಾಗ ಏನಾಗಿದೆ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಸೇರಿದ ನಂತರ ನಮ್ಗೆ ಅದರಿಂದ ಬಹಳಷ್ಟು ಅನುಕೂಲನೂ ಕಾಣ್ತಾ ಇದೆ, ಅದರಿಂದ ಸುಧಾರಣೆಯನ್ನು ಕಾಣ್ತಾ ಉಂಟು, ಇಳುವರಿನೂ ಜಾಸ್ತಿ ಬರ್ತಾ ಇದೆ. ಆ ಗೊಬ್ಬರ ಬಂದ್ ಮಾಡಿದ್ದೆ ಈಗ ಸಾವಯವ ಪದ್ಧತಿಯಲ್ಲೇ ಎಲ್ಲ ಯಾವುದೇ ಮಾಡೋದಿದ್ರು, ಈಗ ಒಂದು ಬಾಳೆಕೊನೆ ಮಾಡೋದಿರ್ಲಿ, ತೆಂಗಿನ ಗಿಡಕ್ಕಿರ್ಲಿ, ಗದ್ದೆಗಿರ್ಲಿ, ಎಲ್ಲದಕ್ಕೂ ಕೊಟ್ಟಿಗೆ ಗೊಬ್ಬರ ಸಾವಯವ ಪದ್ಧತಿಯಲ್ಲಿ ಈಗ ಇದರಿಂದ ಮಾಡಿಕೊಂಡು ಗೊಬ್ಬರ ತರಕು ಇಂಥದೆಲ್ಲ ಹಾಕಿ ಒಟ್ಟು ಸಾವಯವ ಗೊಬ್ಬರದಿಂದಲೇ ಬೆಳೀತಾ ಬಂದಿದ್ದೇವೆ. ಗದ್ದೆನೂ ಕೂಡ ಅದು ಮಾಡಕ್ ಸಾಧ್ಯತೆ ಇದೆಯಲ್ಲ? ಮಾಡ್ಲಿಕ್ಕೆ ಆಗ್ತದೆ ಸರ್. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಶ್ರಮ ಪಡಬೇಕಾಗ್ತದೆ. ಗೊಬ್ಬರ ನಮ್ಮ ಕೈಯಲ್ಲೇ ಇದೆ ಸರ್. ಗೊಬ್ಬರ ಗದ್ದೆಯಲ್ಲಿ ಆರಾಮಾಗಿ ನಾವು ಯಾವುದು ಒಂದು ರೂಪಾಯಿ ಗೊಬ್ಬರ ತರದೇನೆ ನಮ್ಮ ಕೈಯಲ್ಲಿರುವಂತಹ ಗೊಬ್ಬರದಿಂದಲೇ ನಾವು ಗದ್ದೆ ಮಾಡಬಹುದು. ಸಾವಯವ ಕೃಷಿ ಮಾಡಬೇಕು, ಸಾವಯವ ಪದ್ಧತಿ ಒಳಗೆ ಮಾಡಬೇಕು ಅಂದಾಗ ಕನಿಷ್ಠ ನಮ್ಮಲ್ಲಿ ಇರಬೇಕು ಅಂತ ಸಂಪನ್ಮೂಲ ಏನೇನು ಇರಬೇಕು? ಮೇನ್ ಆಗಿ ದನ ಇರಬೇಕು. ದನ ಇದ್ದು ದನ ಇದೆ ಅಂತ ಹೇಳಿದ್ರೆ ಸಾವಯವ, ಯಾಕಂದ್ರೆ ಒಂದು 4 ದನ ಇದ್ರೆ ಅದರಲ್ಲಿ ನಾವು ಮತ್ತು 4 ಇದರಿಂದ ಗೊಬ್ಬರವನ್ನು ತಯಾರು ಮಾಡಬಹುದು. ಗೊಬ್ಬರ ನಮ್ಗೆ ಒಂದು ಪಾಲಿಂದು ಕೊಟ್ಟಿಗೆ ಗೊಬ್ಬರ ಸಿಕ್ಕಿದ್ರೆ ಅದರಲ್ಲಿ ಮತ್ತು 4 ಪಟ್ಟಲ್ಲಿ ನಾವು ಹೊರಗಿನ ಗೊಬ್ಬರದಿಂದ ಗೊಬ್ಬರನ ತಯಾರು ಮಾಡಬಹುದು. ಈಗ ಸಗಣಿ ಗೊಬ್ಬರ ನಮ್ಮ 4 ದನದ್ದು ಸಿಕ್ತು, ಬೇರೆನು ಕೂಡ ಅದನ್ನ ಡಬಲ್ ಮಾಡಬಹುದು ಅಂದ್ರೆ ಹೇಗೆ ಮಾಡಬಹುದು? ಸೊಪ್ಪು ಹಾಕಬಹುದು ಸರ್. ದರ್ಕ್ ಮಳೆಗಾಲದ ಬೇಸಿಗೆಯಲ್ಲಂತೂ ದರ್ಕ್ ಸಿಗ್ತದೆ, ಬೇಕಷ್ಟು ದರ್ಕ್ ಹಾಕಬಹುದು. ಹಾಗೆ ಮಾಡಬೇಕಂದ್ರೆ ಮತ್ತೆ ನಮ್ಮ ತೋಟದಲ್ಲಿ ತೆಂಗಿನ ಗಿಡದಲ್ಲಿ ಅಥವಾ ಅಡಿಕೆ ಗಿಡದಲ್ಲಿ ಸೋಗೆ ಬೀಳ್ತದೆ, ಆ ಸೋಗೆನು ಕೂಡ ಅದಕ್ಕೆ ಕೊಚ್ಚಿ ಹಾಕಿ ಅದರಿಂದ ಗೊಬ್ಬರ ಮಾಡಬಹುದು. ಬಾಳೆ ಇದರಿಂದ ಸುಮಾರು ಬಾಳೆ ನಾವು ಕಡಿದ ಕೊನೆ ಕಡಿಬೇಕಾದ್ರೆ ಬಾಳೆ ಸಿಗ್ತದೆ, ಅದನ್ನು ಹಾಕಬಹುದು. ಅದಕ್ಕೆ ಬಾಳೆಗೆ ಎಲೆ ಒಣಗಿ ಇದಾಗ್ತದಲ್ಲ ಸರ್, ಅದನ್ನು ಕಡಿದು ಅದಕ್ಕೆ ಹಾಕಬಹುದು. ಹೀಗೆ ನಮ್ಮಲ್ಲಿ ಇದ್ದದ್ದನ್ನೇ ನಾವು ಅದಕ್ಕೆ ಬಳಸಿ ಗೊಬ್ಬರವನ್ನ ಹೆಚ್ಚಿಗೆ ತಯಾರು ಮಾಡ್ಕೊಳ್ಬಹುದು. ಈ ಕೊಟ್ಟಿಗೆ ಗೊಬ್ಬರ ತಯಾರು ಮಾಡೋದು ಹೇಗೆ ಮಾಡ್ತಾ ಇದ್ರಿ? ನಾವು ಗುಂಡಿಯನ್ನ ಮಾಡ್ಕೊಳ್ತೇವೆ ಸರ್. ಆ ಗುಂಡಿ ಮಾಡಿ ಆ ಗುಂಡಿಯಲ್ಲಿ ಗೊಬ್ಬರ ಹಾಕುವುದು. ಆನಂತರ ಈಗ ದನಗಳು ಮೂತ್ರ ಮಾಡಿದ್ದು ಆ ಮೂತ್ರನು ಕೂಡ ಅದಕ್ಕೆ ಹೋಗುವಂತ ಪದ್ಧತಿಯಲ್ಲೇ ಇಡಬೇಕು, ಮತ್ತು ಚಲೋ ಆಗ್ತದೆ ಗೊಬ್ಬರಕ್ಕೆ. ಅದರಲ್ಲೇ ಸೊಪ್ಪು, ಸಗಣಿ, ದರ್ಕು ಇಂಥದ್ದೆಲ್ಲಾನು ಹಾಕಿ ಅದರಲ್ಲಿ ಗೊಬ್ಬರ ತಯಾರು ಮಾಡ್ತೀವಿ. ಒಂದು ಕೊಟ್ಟಿಗೆ ಗೊಬ್ಬರ ತಯಾರು ಮಾಡೋದು ಆಯ್ತು. ವರ್ಷಕ್ಕೊಂದ್ಸಲ ಹಾಕ್ತಿರಿ ಬೆಳೆಗಳಿಗೆಲ್ಲ ಅದನ್ನ ಸಗಣಿ ಗೊಬ್ಬರ? ಹೌದೌದು, ವರ್ಷಕ್ಕೊಂದ್ಸಲ. ಈಗ ತೋಟಕ್ಕೆಲ್ಲ ಒಂದ್ 2 ವರ್ಷಕ್ಕೊಂದ್ಸಲ ತೋಟಕ್ಕೆ ಹಾಕ್ತಿವಿ ಗೊಬ್ಬರ. ಇದಕ್ಕೆ ದನ ಇದಕ್ಕೆ ಗದ್ದೆಗೆ ಮಾತ್ರ ವರ್ಷ ವರ್ಷ ಗೊಬ್ಬರ ಹಾಕಬೇಕಾಗ್ತದೆ. ಆ ಗೊಬ್ಬರ ಹಾಕಿದಾಗ ನಾವು ರಾಸಾಯನಿಕ ಗೊಬ್ಬರ ಹಾಕುವ ಪ್ರಮೇಯ ಬರಂಗಿಲ್ಲ? ಇಲ್ಲ ಇಲ್ಲ ಇಲ್ಲ, ಈ ಗೊಬ್ಬರದಿಂದ ಆದ್ರೂ ಅವಶ್ಯ ಇಲ್ಲ ಅಲ್ಲ. ಇದು ಮತ್ತೆ ಅದು ಒಂದೇ, ಅದು ಆದ್ರೂ ಕೂಡ ಅದಕ್ಕೂ ಒಂಥರ ಬೇರೆ ಇದರಲ್ಲಿ ಇರ್ತದೆ. ಅಂದ್ರೆ ಸಣ್ಣ ಸಣ್ಣ ಪುಟ್ಟ ಗಿಡಗಳನ್ನಾಗ್ಲಿ ಅಥವಾ ಈ ತರಕಾರಿ ಬೆಳೆಯುವುದಕ್ಕೆಲ್ಲ ಆ ಗೊಬ್ಬರ ಭಾರಿ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರು ಭಾರಿ ಸಣ್ಣದಾಗಿರೋದಕ್ಕಿಂತ ಈ ನಾವು ಏನು ತರಕಾರಿ ಬೆಳಿತೀವಿ ಅದಕ್ಕೆ ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಯಾವುದು? ನಮ್ಮ ಈ ಎರೆಹುಳು ಗೊಬ್ಬರ. ಅದಕ್ಕೆಲ್ಲ ಭಾರಿ ಗಿಡಗಳಿಗೂ ಭಾರಿ ಒಳ್ಳೇದಾಗಿ ಬರ್ತದೆ. ಅಡಿಕೆ ಸಸಿಗಳಿಗೆಲ್ಲ ಹಾಕಿದ್ರೆ ಭಾರಿ ಒಳ್ಳೇದಾಗಿ ಬರ್ತದೆ. ನಾನು ಮಾಡಿದ್ದೀನಿ, ಮೊದ್ಲೇ ಬಳಸಿದ್ದೀನಿ ಮಾಡು. ಹೌದು, ಆದ್ರೆ ಈ ಪದ್ಧತಿ ಇವಾಗ ಮಾತ್ರ ಕಡಿಮೆ ಮಾಡಿದ್ದೇನೆ. ಈಗ ಕೊಟ್ಟಿಗೆ ಗೊಬ್ಬರದಲ್ಲಿ ಸಾಕಷ್ಟು ಆಗ್ತದೆ. ಆದ್ರೆ ಗೊಬ್ಬರ ಯಾರ ಹತ್ರ ದನ ಗಿನ ಇಲ್ಲ ಅಂತವ್ರು ಈ ಎರೆಹುಳು ಗೊಬ್ಬರವನ್ನ ತಯಾರು ಮಾಡ್ಕೊಳ್ಬಹುದು. ಮತ್ತೆ ಈ ರೀತಿ ಹಾಕಿದಾಗ ನಾವು ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ನಮ್ಮ ಹೊಲಗಳಿಗೆ ಹಾಕಿದಾಗ ಮತ್ತೆ ಯಾವುದೇ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾಗ ನಮ್ಮ ದೇಶಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಅಲ್ಲೇ ಬೆಳೀತಾ ಇರ್ತಾವ ಬೆಳೀತಾರೆ ಸರ್. ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಎಲ್ಲ ಅದ್ರಲ್ಲಿ ಇರುವಂತ ರಾಸಾಯನಿಕ ಹುಳುಗಳು ಎಲ್ಲವೂ ಸಾಯ್ತವೆ. ನಾವು ಈ ಪದ್ಧತಿಯಲ್ಲಿ ಬೆಳೀತಾ ಬಂದ್ರೆ ತೋಟಕ್ಕಾಗಲಿ ಗದ್ದೆಯಲ್ಲಿ ಹಾಕೋದಿದ್ರು ಕೂಡ ಹಾಗೆ ಆದ್ರೆ ಉತ್ಪತ್ತಿ ಜಾಸ್ತಿ ಆಗಿ ಅನುಕೂಲ ಆಗ್ತದೆ ತೋಟದಲ್ಲೆಲ್ಲ. ಹೌದೌದೌದು. ಏನು ಗೊಬ್ಬರ ಒಂದು ಅಂದ್ರೆ ಪೋಷಕಾಂಶಗಳನ್ನ ಬೆಳೆಗೆ ಹೇಗೆ ಕೊಡಬೇಕು ಅನ್ನೋದು ಸಾವಯವ ಪದ್ಧತಿ ಒಳಗೆ ಕೊಡ್ತಾ ಇದ್ರಿ. ಆದ್ರೆ ಅದಕ್ಕೆ ರೋಗ ಬಂತಪ್ಪ, ಕೀಟ ಬಂತು, ಅವಾಗ ಏನ್ ಮಾಡ್ತೀರಿ? ರೋಗ ಕೀಟ ಬಂದ್ರು ನಾವು ನಮ್ಮ ಹತ್ರ ಇರುವಂತ ಔಷಧಿ ಕೆಲವನ್ನ ಬಳಸಿ ನೋಡ್ತೇವೆ ಸರ್. ಆಗದೆ ಇದ್ದಾವಾಗ ನಮ್ಮ ಇದರಿಂದ ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ಎಲ್ಲಿಂದ ಏನು ಬೇಕೋ ಅದಕ್ಕೆ ಅದನ್ನ ಬಳಸ್ಕೊಂಡು ಮಾಡ್ತೀವಿ. ನಿಮ್ಮ ಪದ್ಧತಿ ಅಂದ್ರೆ ಯಾವ್ಯಾವು, ಏನೇನ್ ಬಳಸ್ತೀರಿ? ಅಂದ್ರೆ ನಮ್ಮಲ್ಲಿ ಕೆಲವು ಒಂದು ಈಗ ಗದ್ದೆ ಬೆಳೆ ಟೈಮಲ್ಲಿ ಬಾಂಬ್ ಅಂತ ಹೇಳಿ ಬರ್ತದೆ, ಅದು ಅಗ್ದಿ ಹಾಳು ರೋಗ ಅಂದ್ರೆ ಅದು ಯಾವುದು ಆ ಬಾಂಬಿಂದು. ಅದಕ್ಕೆ ಕೆಲವೊಂದು ಔಷಧಿಗಳಿದಾವೆ ನಮ್ಮಲ್ಲಿ, ಅದರಿಂದ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ನಾವು ಏನೇನು ಔಷಧಿ? ಔಷಧಿ ಅಂದ್ರೆ ಒಂದು ಒಣ ಮರ ಸಿಗ್ತದೆ, ಮಳೆ ಇಲ್ಲದ ಟೈಮ್ ಅಲ್ಲಿ ಆದ್ರೆ ಆ ಒಣ ಮರದಿಂದ ನಾವು ಚಕ್ಕೆ ಹೇಳ್ತಾರೆ, ಆ ಚಕ್ಕೆದನ್ನ ಚೂಡಿ ಅಂತ ಮಾಡ್ತಿದ್ರು ಮೊದ್ಲೆಲ್ಲ. ನಮ್ಗೆ ಯಾವ್ದು ಲೈಟ್ ಇಲ್ಲದ ಟೈಮ್ ಅಲ್ಲಿ ಆ ತರ ಕಟ್ಟಿ ಒಂದೆರಡು ಕಡೆ ಗದ್ದೆಯಲ್ಲಿ ಇಟ್ಬಿಟ್ರೆ ಸಾಕು, ಅದೆಲ್ಲ ಹುಳ ಅಲ್ಲಿ ಬಂದು ಸತ್ತೋಗ್ಬಿಡ್ತದೆ ಬೆಂಕಿ ಇದಕ್ಕೆ, ಅದರಿಂದ ಮಾಡ್ತೀವಿ. ಆ ನಂತರ ಮತ್ತೊಂದು ಏನಂದ್ರೆ ಈಗ ನಮ್ಮ ಕಾಡಲ್ಲಿ ಇರುವಂತ ಅದು ಕೈ ಗಿಡದ ಯಾವುದೇ ಇರ್ಲಿ, ಕೈ ಕಾಶಿನ ಗಿಡ ಒಂದು ಬಿಟ್ಟು ಬೇರೆ ಯಾವ್ದು ಕೈ ಇರುವಂತದ್ದು ತಕೊಂಡ್ಬಂದು ಸೊಪ್ಪನ್ನ ಬೇವಿನ ಕಷಾಯ ಮತ್ತು ಒಟ್ಟು ಕೈ ಬಾರಿ ಇರ್ತದೆ ಅದರಲ್ಲಿ ಒಂದೆರಡು ಮೂರು ಗಿಡದ ಇದೆ, ಅದನ್ನ ತಂದು ಎಲ್ಲ ಸ್ವಲ್ಪ ರಸ ಮಾಡಿ ಸಿಂಪರಣೆ ಮಾಡಿದ್ರು ಕಡಿಮೆ ಆಗುತ್ತದೆ. ಒಂದು ಎರಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಂದವಾಗ ಜಾಸ್ತಿ ಆದ ನಂತರ ಆಗೋದಿಲ್ಲ, ಅವಾಗ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು. ಅಂದ್ರೆ ಒಂದು ನಾವು ಮಾಡುವ ಪದ್ಧತಿ ಒಳಗೂ ಕೂಡ ಹತೋಟಿ ಮಾಡಬಹುದು. ಮಾಡಬಹುದು ಸರ್. ಸರಿಯಾದ ಟೈಮಿಗೆ ಬಿತ್ತನೆ ಮಾಡೋದು, ಸರಿಯಾದ ಬೀಜೋಪಚಾರ ಮಾಡೋದು, ಸರಿಯಾದ ಅಂತರ ಇಡಬೇಕು, ಸರಿಯಾಗಿ ಬೆಳಕು ಗಾಳಿ ಬರೋ ನೋಡ್ಕೋಬೇಕು, ಅವಾಗ ಸಹಜವಾಗಿ ಕಡಿಮೆ ಆಗುತ್ತೆ. ಮತ್ತೆ ಬೆಳೆ ವೈವಿಧ್ಯತೆ ಜಾಸ್ತಿ ಇದ್ದಾಗ ಕೂಡ ರೋಗ ಕೀಟ ಕಡಿಮೆ ಆಗುತ್ತೆ. ಈಗ ಗದ್ದೆಗೆ ಜಾಸ್ತಿ ರೋಗ ಬರು ಜಾಸ್ತಿ ಆಗಿದೆ ಈಗ ಸರ್. ಅದು ಹೈಬ್ರಿಡ್ ಬಳಸ್ತಾ ಇದ್ರಿ? ಹೈಬ್ರಿಡ್ ಬಳಸಿದ್ರು ಕೂಡ ಮೊದ್ಲಿನ ಬೀಜ ಏನು ಇಲ್ಲ ಈಗ ಜಾಸ್ತಿ ಅಂತ ಹೇಳಿದ್ರೆ. ಇಲ್ಲಿ ನಮ್ಮನ್ನು ಕೆಲವರು ಬಳಸ್ತಾರೆ, ಅದಕ್ಕೆ ಸ್ವಲ್ಪ ಇಳುವರಿ ಎಲ್ಲ ಕಡಿಮೆ ಬರ್ತದೆ. ಆದ್ರೆ ನಾವು ಈಗ ಏನ್ ಮಾಡಿದೀವಿ, ಇಳುವರಿ ಜಾಸ್ತಿ ಬರ್ತದೆ ಅಂತ ಹೇಳುವುದಕ್ಕಾಗಿ ಬೇರೆ ಬೇರೆ ಒಂದೊಂದು ಹೈಬ್ರಿಡ್ ಅನ್ನ ಬೀಜವನ್ನ ತಂದು ಬೆಳೀತಾ ಇದ್ದೇವೆ. ಆ ಬೀಜಕ್ಕೆ ಸ್ವಲ್ಪ ರೋಗ ರುಜಿನಿಗಳು ಬರೋದು ಸ್ವಲ್ಪ ಜಾಸ್ತಿಯಾಗಿ ಕಾಣ್ತಾ ಇದೆ. ಅದು ಒಂದು ಏನಂತ ಹೇಳಿದ್ರೆ, ಇನ್ನೂ ಒಂದು ಸ್ವಲ್ಪ ಒಂದು 20 ವರ್ಷ ಹಿಂದಿಂದು ಬೆಳೆ ಈಗ ಆ ತರದ ರೋಗ ಅದಕ್ಕೂ ಜಾಸ್ತಿ ಬರ್ತಾ ಇದೆ ಈಗೀಗ. ಅದು ಎದುರು ಸಲುವಾಗ ಅಂತ ನಮ್ಮ ಹತ್ರನು ಕಂಡುಹಿಡಿದಕ್ಕೆ ಸಾಧ್ಯ, ಅದು ಒಂದೇ ಅಂತ ಹೇಳಲ್ಲ. ಈಗ ಅದ್ರ ಜೊತೆಗೆ ನೀವು ಬೇರೆ ಬೆಳೆಗಳು ಇದಾವಲ್ಲ, ತೆಂಗು ಆಗ್ಬಹುದು, ಅಡಿಕೆ, ಬಾಳೆ ಆಗ್ಬಹುದು, ಹೂವಿನ ಬೆಳೆಗಳು, ತರಕಾರಿ, ಅವುಗಳಿಗೆ ರೋಗ ತರಕಾರಿಗೂ ಬರ್ತದೆ ಸರ್. ಮೊದ್ಲು ಬೆಳೆಯುವಂತ ನಾವು ಮೊದ್ಲೆಲ್ಲ ನಮ್ಮ ಕಾಲದಲ್ಲಿ ನಮ್ಮ ತಾಯಿಂದಿರು ಅಜ್ಜಿಂದಿರೆಲ್ಲ ಬೆಳೀತಿದ್ರು ಬಾಜಿ, ಕೆಂಪು ಬಾಜಿ. ಅದು ಇವಾಗ ಬೆಳೆದ್ರೆ ಒಂಥರ ಆಗ್ತದೆ, ಆವಾಗಿನ ಬೆಳೆನೆ ಒಂಥರ ಆಗಿತ್ತು. ಕೆಂಪು ಬಾಜಿ ಅಂದ್ರೆ ಕೆಂಪು ಎಲೆ ಒಂದು ಯಾವುದೂ ಇಲ್ಲಾಗಿತ್ತು, ಆ ತರ ಬೆಳೀತಿತ್ತು, ಆ ತರ ಕಾಣ್ತಿತ್ತು. ಈಗ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಳಕ್ ಹೋದ್ರೆ ಇದು ಏನು ಸರಿ ಇಲ್ಲ ಇದು ಬಾಜಿ ಅಂತ ಹೇಳಿ ಹೋಗದು ಬಿಡ್ತಾರೆ. ಅದು ಸೊಪ್ಪಿನಲ್ಲಿ ಪಟ್ಟನೆ ಈಗಲೂ ಒಂದು ಅದೇ ನೀವು ತರಕಾರಿ ಬೆಳೆದಿದ್ದೆ ಒಂದು ಸ್ವಾರೆ ಗಿಡವನ್ನ ಅದು ಮಾಡಿದೀವಿ ನಾವು. ಈಗ ಆ ಸ್ವಾರ ಎಲೆ ಮೇಲೆ ನೋಡಿದ್ರೆ ಗೊತ್ತಾಗ್ತದೆ ಅದ್ರ ಪರಿಣಾಮ ಹೆಂಗಿದೆ ಅಂತ ಹೇಳಿ. ಮೊದ್ಲಿಂದ ಎಲೆ ಬೇರೆ, ಇವಾಗಿನ ಎಲೆನೆ ಬೇರೆ. ಬಾಳೆ ಬೆಳೆಯಲ್ಲೂ ಕಾಣ್ತದೆ ಸರ್. ನಮ್ಮೂರಲ್ಲಿ ಬಾಳೆ ಬೆಳೆದ ನಂತರ ಬಾಳೆಗೆ ಒಂದು ಕಾಯಿ ಮತ್ತೆ ಹಾಳಾಗುವಂಗಿಲ್ಲ. ಈಗ ಬಾಳೆ ಕಾಯಿ ಎಲ್ಲ ಅರ್ಧ ಬಾಳೆಕಾಯಿ ರೋಗ ಪೀಡಿತವಾಗಿ ಬೆಳೀತಾ ಇದೆ. ಕಾಯಿ ಹಾಳಾಗ್ತವೆ, ಒಳಗೆ ಹಾಳಾಗಿ ಕಡೆಗೆ ಕೆಂಪಾಗಿ ಅದು ಕಡಿಯಲಿಕ್ಕೆ ಹೋದ್ರೆ ಅರ್ಧ ಕಾಯಿ ಹಣ್ಣಾಗ್ತದೆ, ಅರ್ಧ ಕಾಯಿ ಒಳಗೆ ಹಾಳಾಗ್ತದೆ. ಈಗ ಇದನ್ನ ನೀವು ವಿಜ್ಞಾನಿಗಳಿಗೆ ತೋಟಗಾರಿಕೆ ಇಲಾಖೆ ಗಮನಕ್ಕೆ ತಗೊಂಡ್ಬಂದಿದೀವಿ ಸರ್. ಅವರು ಇಲ್ಲ ಅದು ನಿಮ್ಮ ಇದರಿಂದ ನೀವು ಆ ರೋಗ ಗೊಬ್ಬರ ಹಾಕ್ತೀರಿ, ಈ ಗೊಬ್ಬರ ಹಾಕ್ತೀರಿ. ಇಲ್ಲ ಸರ್, ನಾವು ಆ ಗೊಬ್ಬರನೇ ಬಳಸಲ್ಲ. ಆದ್ರೂ ಅವರು ಎಲ್ಲರಿಗೂ ಇದೆ ಅದು ಆ ಇದರಿಂದ ಆಗ್ತದೆ ಅಂತ ಹೇಳುದಿಲ್ಲ ಅವ್ರು ಯಾರು. ಈಗ ಬೇರೆ ರೈತರ ತೋಟದಲ್ಲಿ ಅಂತ ಸಮಸ್ಯೆ ಇದೆಯಾ? ಇದೆ ಸರ್ ಎಲ್ಲರಲ್ಲೂ. ಎಷ್ಟು ರೈತರು ಈಗ ಇಲ್ಲ ಅಂತ ಹೇಳಿದ್ರು? ಈ ತೆಂಗಿನ ಗಿಡ ಮೊದ್ಲೆಲ್ಲ ತೆಂಗಿನ ಗಿಡ ಎಷ್ಟು ಕಾಲದಿತ್ತು ಇಲ್ಲಿ ನಮ್ಮಲ್ಲಿ ಒಂದ್ ಎರಡು ಮೂರು ಗಿಡ ಇತ್ತು ಹುಟ್ಟದಾವಾಗಿಂದ ಬಾಲ್ಯದಿಂದಲೂ ನೋಡ್ತಾ ಇದ್ವಿ ನಾವು ಅಂತ ತೆಂಗಿನ ಗಿಡನ. ಈಗ ಅವು ಗಿಡ ಈಗ ಹಾಳಾಗಿದಾವೆ. ಈಗ ನಾವು ನಾಟಿ ಮಾಡುವ ಗಿಡ ಈಗ ನಮ್ಮ ಇದ್ರಲ್ಲೇ ಸಾಯ್ತಾವೆ. ಈಗಿದ್ದ ನಮ್ಮದಿಲ್ಲ ಒಂದು ಮಾವಿನ ತೋಟ ಇದೆ, ಎರಡು ಗಿಡ ಸತ್ತಿದ್ದಾವೆ. ಈಗ ನಾಟಿ ಮಾಡಿದ್ದು ಸದ್ಯದಲ್ಲಿ ಅಂತ. ತೆಂಗಿನ ಗಿಡ ಸುಮಾರು, ತೆಂಗಿನ ಗಿಡ ಸಾಯ್ತಾ ಇದಾವೆ, ಅಡಿಕೆ ಗಿಡನು ಸುಮಾರು ಮೇಲಿಂದ ಮೇಲೆ ಇದು ಚೆಂಡಿನೇ ಇದ ಹಾಳಾಗಿ ಸಾಯ್ತಾವೆ. ಈ ಸಾವಯವ ಕೃಷಿ ಮಾಡೋದ್ರಿಂದ ನಮಗೆ ಖರ್ಚಿನ ಬಾಬತ್ತು ಕಡಿಮೆ ಇರೋದನ್ನ ಲಾಭದಾಯಕ ಅನ್ಸುತ್ತಾ? ಲಾಭದಾಯಕ ಆಗ್ತದೆ ಸರ್, ಲಾಭ ಆಗ್ತದೆ ಈ ಸಾವಯವ ಕೃಷಿ. ಇದರಿಂದ ಸ್ವಲ್ಪ ನೀರು ಎಲ್ಲ ಕರೆಕ್ಟ್ ಆಗಿ ನಡಿಬೇಕು, ನೀರು ಪದ್ಧತಿ ಒಂದು ಇರಬೇಕು ಸರ್. ನೀರು ಕಡಿಮೆ ಆಯ್ತು ಅಂದ್ರೆ ತೋಟಕ್ಕೆ ಈ ಟೈಮಲ್ಲೆಲ್ಲ ಈಗಿದೆ ನಮ್ಗೆ ಇಲ್ಲಿ ನೀರು ಭಾರಿ ಕಡಿಮೆ ಆಗ್ತಾ ಉಂಟು, ನೀರು ಸಾಕಾಗುದಿಲ್ಲ, ತೋಟ ಜಾಸ್ತಿ ಆಗ್ಬಿಟ್ಟದೆ. ಮೊದಲು ಇಷ್ಟು ತೋಟ ಎಷ್ಟೆಕರೆ ನಿಮ್ದು? ನಮ್ದು ಜಾಸ್ತಿ ಇಲ್ಲ ಸರ್, ನಮ್ದು ಒಂದೇ ಎಕರೆ ಇದೆ. ಒಳ್ಳೆದು ರಮಾಕಾಂತ್, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಒಟ್ಟಾರೆ ಈ ಸಾವಯವ ಕೃಷಿಯಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಸಾವಯವ ಕೃಷಿ ಪದ್ಧತಿಯಲ್ಲಿ ತೋಟಗಾರಿಕೆ ಕುರಿತು ಮಲ್ಲಾಪುರದ ರಮಾಕಾಂತ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂವಾಲ್ಕಿ ದ್ರಾವಣ ಬಳಕೆ ಮತ್ತು ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂವಾಲ್ಕಿ ನ್ಯಾನೋಬಯೋಟಿಕ್ ಸಂಸ್ಥೆ ಬೆಂಗಳೂರು. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನ್ಯೂವಾಲ್ಕಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂವಾಲ್ಕಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಂದು ಚಿಕ್ಕತೋಳೂರು ಗ್ರಾಮ, ತುಮಕೂರುಪೇಟೆ ತಾಲೂಕು, ಎಚ್ಪಿ ಸುಬ್ರಹ್ಮಣ್ಯ ಅಂತೇಳಿ. ನಾವೂ ಅದನ್ನು ಉಪಯೋಗಿಸ್ತೀವಿ, ಕಾಫಿ, ಕಾಳುಮೆಣಸು, ತರಕಾರಿಗೆ, ಕೆಲವಕ್ಕೆಲ್ಲ ನೋವಲ್ಲಿಗೆ ಉಪಯೋಗಿಸ್ತೀವಿ ನಾವು. ಚೆನ್ನಾಗಿ ಬೆಳೆನೂ ಬರ್ತದೆ. ನಾವು ವರ್ಷದಲ್ಲಿ ಒಂದು ಎರಡು ಸರಿ ಕಾಫಿಗೆ ಕಾಂಟಪ್ಪು ಇದ್ರ ಜೊತೆ ಆಕ್ಷನ್ ಜೊತೆ ಅದನ್ನು ಸೇರಿಸಿ ನಾವು ಸ್ಪ್ರೇ ಮಾಡ್ತೀವಿ. ಚೆನ್ನಾಗಿ ಒಳ್ಳೆ ಕಲರ್ ಆಗಿ ಗಿಡ ಒಳ್ಳೆ ಚೆನ್ನಾಗಿ ಹಣ್ಣು ಎಲ್ಲ ಚೆನ್ನಾಗಿ ಬರ್ತದೆ, ಅನುಕೂಲ ಆಗಿದೆ. ಅದರಲ್ಲಿ ನೀವು ಅದನ್ನು ಅನುಕೂಲ ಬಳಸ್ಕೋಬೇಕು. ಹೆಚ್ಚಿನ ಇದೇನಾದ್ರು ವಿಷಯ ಬೇಕಾದರೆ ನಮ್ಮ ಹರ್ಷ ಮಗ ಇದಾನಲ್ಲ, ಅವ್ನ ಫೋನ್ ನಂಬರ್ ತಗೊಂಡು ಮಾತಾಡ್ಕೊಂಡ್ರೆ ಅವ್ನು ಎಲ್ಲ ವಿಷಯನು ಹೇಳ್ತಾನೆ, ಎಷ್ಟು ಕೊಡ್ಬೇಕು ಅದನ್ನ ಎಲ್ಲಾನು ಹೇಳ್ಕೊಡ್ತಾನೆ. ಅದನ್ನ ನೀವು ತಿಳ್ಕೊಂಡು ಆದಷ್ಟು ನೀವು ಅದನ್ನು ಉಪಯೋಗಿಸೋದ್ರಿಂದ ಭಾರಿ ಒಳ್ಳೇದು, ಮತ್ತೆ ಆರೋಗ್ಯಕ್ಕೂ ಚೆನ್ನಾಗಿರ್ತದೆ. ಅದು ರಾಸಾಯನಿಕ ಬೆಳೆಸಿದಂಗ ಏನಲ್ಲ. ಅದು ಕಾಳು ಮೆಣಸಿಗೆ ನಾವು ನರ್ಸರಿಗೂ ಬೆಳೆಸ್ತೀವಿ, ಚಿಗುರು ಸ್ವಲ್ಪ ದಾಟ್ತು ಅಂತ ಹೇಳುವಾಗ ಒಂದ್ಸರಿ ಸ್ಪ್ರೇ ಕೊಡ್ತೀವಿ. ಅದಕ್ಕೆ ಒಂದು 10 ದಿವಸ 20 ದಿವಸ ಒಂದ್ಸರಿ ಸ್ಪ್ರೇ ಕೊಟ್ರೆ ಚೆನ್ನಾಗಿ ಬೆಳೀತದೆ. ಅದು ಕಾಫಿಗೆ ಇನ್ನೇನು 2 ಟೈಮ್ ನಾವು ಬೆಳೆಸ್ತಿದ್ವಿ, ಅದು ಬೇಕಾದ 4 ಟೈಮ್ ಹಾಕಿ ಅದನ್ನ ಸ್ಪ್ರೇ ಮಾಡಬಹುದು. ಕಿತ್ಲೆ ಇರ್ಬೋದು, ಯಾವುದೇ ಬೆಳೆಗೂ ಅದನ್ನು ಉಪಯೋಗಿಸ್ಬೋದು. ಹರ್ಷನ ಸಂಖ್ಯೆ ಹೇಳ್ತೀನಿ, ಫೋನ್ ನಂಬರ್ 9731603636. 9731603636. ಈ ಸಂಖ್ಯೆ ಫೋನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾದರೂ ಮಾಹಿತಿ ಸಿಗ್ತದೆ. ಬಳಸಿ ಬಳಸಿ ನೋವಾಲ್ಗೆ ಸಾಬಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ ದೂರವಿಡಿರು ಕೀಟಗಳನ್ನ ಕಳಿಸಿ ಅಧಿಕ ಆದಾಯವನ್ನ ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ದ್ರಾವಣ ವೀದುವೆ ಪೈರುಗಳಲ್ಲಿ ಬೆಳವಣಿಗೆ

ಕೈಯಲ್ಲಿ ಕೊಳಲು ಕಾಶಿ ಪಿತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪಿತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪಿತಾಂಬರ ಕೈಯಲ್ಲಿ ಕೊಳಲು ಸೂಸಿದ ಶ್ರೀಗಂಧ ಮೈಯೋಳು ಗಮ ಗಮ ಸೂಸಿದ ಶ್ರೀಗಂಧ ಮೈಯೋಳು ಗಮ ಗಮ ಸೂಸಿದ ಶ್ರೀಗಂಧ ಮೈಯಳು ಗಮ ಗಮ ಸೂಸಿದ ಶ್ರೀಗಂಧ ಮೈಯ